ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गो से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहाँ, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से खेती शुरू करूँगा. माटी से प्रेम की परंपरा है परंपरागत खेती. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾರ್ಬನ್ ಫೈಬರ್ ದೋಟಿ ಬಳಕೆ ಮತ್ತು ಮಿಶ್ರ ಕೃಷಿ ಅನುಭವದ ಕುರಿತು ವಿಠಲ್ ನಾಗೇಶ್ ಕಾಂಕರ್ ಮತ್ತು ನಾಗರಾಜ್ ಶಂಕರ್ ಕೈಟ್ಕರ್ ಕನ್ನಡಗಲ್ ಗ್ರಾಮ ಯಲ್ಲಾಪುರ ಇವರೊಂದಿಗೆ ಸಂದರ್ಶನ. ಕೇಳುಗರೆ, ಇವತ್ತು ನಾವು ಯಲ್ಲಾಪುರ ತಾಲೂಕು ಕನ್ನಡಗಾಲ್ ಗ್ರಾಮದ ಇಬ್ಬರು ರೈತರ ಹೊಲದಲ್ಲಿದ್ದೇವೆ. ಒಬ್ಬರು ಸ್ವತಃ ಕೃಷಿಯನ್ನು ಮಾಡುವುದರ ಜೊತೆ ಜೊತೆಗೆ ಕಾರ್ಬನ್ ಫೈಬರ್ ದೋಟಿಯನ್ನು ಉಪಯೋಗಿಸಿಕೊಂಡು ಅಡಿಕೆ ಕೊಯ್ಲು ಮತ್ತು ಸಿಂಪರಣೆಯನ್ನು ಮಾಡ್ತಾ ಇರುವಂಥವರು, ಇನ್ನೊಬ್ಬರು ಸ್ವತಃ ಮಿಶ್ರ ಕೃಷಿಯನ್ನು ಮಾಡ್ತಾ ಇರುವಂಥವ್ರು. ಅವರ ಅನುಭವನ ಇವತ್ತು ನಾವು ಕೇಳೋಣ. ನಮಸ್ಕಾರ ನಾಗರಾಜ್ ಅವರೇ ಹಾಗೂ ವಿಠಲ್ ನಾಗೇಶ್ ಕಾಂಕರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ನಾಗರಾಜ್ ಶಂಕೇರ ಕೈಟಕರ್ ಇವರನ್ನ ಕೇಳೋಣ. ಇವರು ಮಿಶ್ರ ಬೆಳೆ ಅಂದ್ರೆ ಏನೇನು ಬೆಳೀತಾ ಇದ್ರಿ ಸರ್? ನಾವು ಮುಖ್ಯವಾಗಿ ಅಡಿಕೆ, ಬಾಳೆ, ತೆಂಗು, ಕಡೆಗೆ ಕಬ್ಬನ್ನು ಬೆಳೀತಾ ಇದ್ದೇವೆ. ಈ ಹೈನುಗಾರಿಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ. ಅದು ಮೊದಲೇ ಬಹಳ ಮಾಡ್ತಾ ಇದ್ವಿ, ಈಗ ಅಷ್ಟು ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಇದರಲ್ಲೇ ನಮ್ಮ ಒಂದು ಜೀವನನ ನಡೆಸ್ತಾ ಇದ್ದೇವೆ. ಈಗ ಇತ್ತೀಚಿನ ಒಂದು ವರ್ಷಗಳಲ್ಲಿ ಈ ಹೈನುಗಾರಿಕೆ ಅನ್ನುವಂಥದ್ದು ಸ್ವಲ್ಪ ಸಮಸ್ಯಾತ್ಮಕ ಅಥವಾ ಒಂದು ಕಷ್ಟದಾಯಕ ಅಂತ ಹೇಗೆ ಅನಿಸ್ತಾ ಇದೆ? ಸಮಸ್ಯಾತ್ಮಕ ಯಾಕಂದ್ರೆ ಸರ್, ಅದು ಒಂದು ಮೊದಲಿನಂಗೆ ಈ ಬೇಣ ಅದಕ್ಕೆ ಆಹಾರ ಹುಲ್ಲು ಸ್ವಲ್ಪ ಕಡಿಮೆ, ಯಾಕಂದ್ರೆ ಹೆಚ್ಚು ಹೊರಗಡೆ ಮೊದಲೇ ಇದ್ರೆ ಸಾರ್ವಜನ ಬಿಡುವಾಗಿಲ್ಲ ಅವ್ರ ಕಾನೂನು. ಆದ್ರೆ ಅದು ನಮ್ಮ ಜನ ಜಾನುವಾರುಗಳಿಗೆ ಅದು ಸಮಸ್ಯೆ ಆಗದೆ, ಈಗ ನಾವು ಏನ್ ಹೇಳುವಂಗಿಲ್ಲ, ಅವರು ಏನ್ ಹೇಳುವಂಗಿಲ್ಲ, ಆ ಪರಿಸ್ಥಿತಿ ಆಗದೆ. ಅದಕ್ಕಾಗಿ ನಾವು ಜಾನುವಾರು ಈಗ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಬೆಳೆಸುವಂತ ಜಾನುವಾರುಗಳು ಕಡಿಮೆ ಆಗದೆ ಲಿಮಿಟೆಡ್ ಆಗಿ ನಾವು ಹೈನುಗಾರಿಕೆ ದೃಷ್ಟಿಯಿಂದ ಬೆಳೆಸೋದು. ಅದರಲ್ಲಿ ಫುಡ್ ಸಮಸ್ಯೆ, ಫುಡ್ ಆ ರೇಟಿಗೂ ಮತ್ತೆ ನಮ್ಗೆ ಸಿಗುವಂತ ಈ ಇಲ್ಲಿ ಮಲೆನಾಡು ಭಾಗದ ಈ ವಾತಾವರಣಕ್ಕೆ ಹಾಲು ಇಳುವರಿ ಕಡಿಮೆ. ಆ ಕಡೆ ಹೊರಗಡೆ ಅವ್ರು ಮಾಡುವಂತ ಬೆಳೆನೂ ಅದೇ ರೀತಿ ಇರ್ತದೆ, ಅವ್ರು ಮಾಡುವಂತ ದ್ವಿದಳ ಧಾನ್ಯದ ಅದೇ ರೀತಿ ವೇಸ್ಟೇಜ್ ಫುಡ್ಗಳಲ್ಲೇ ಅದನ್ನು ಸ್ವಲ್ಪ ಮಟ್ಟಿಗೆ ಸಾಕೊಂಡು ಅದರಲ್ಲಿ ಸ್ವಲ್ಪ ಲಾಭದಾಯಕ ಸಂಚು ಮತ್ತೆ ವಾತಾವರಣನೂ ಆಗಿರ್ತದೆ. ನಾವು ಇಲ್ಲಿ ಹಿಂಡಿ ಹೆಚ್ಚಾಗಿ ಬೆಳೆಸೋದ್ರಿಂದ ಆ ಬರುವಂತ ಅಮೌಂಟಿಗೆ ಮತ್ತು ಆ ಹಾಲಿಗೆ ಅಲ್ಲಿಂದಲ್ಲೇ ಆದವಾಗ ಈಗ ಜನಕ್ಕೆ ಆರ್ಥಿಕವಾಗಿ ಬೆಳಿಬೇಕಂದ್ರೆ ಹಣ ಪಟ ಪಟ ಬರಬೇಕು ಅಂತಾರೆ. ಅದರಲ್ಲಿ ಆ ರೀತಿ ಬರದೇ ಇದ್ದಾವಾಗ ಆ ಕೃಷಿ ಬಗ್ಗೆ ವಿಮುಖರಾಗ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಊರಲ್ಲಿ ಮೊದಲಿದ್ದ ಹೈನುಗಾರಿಕೆ ಆ ಸ್ಪೀಡ್ನೆಸ್ ಈಗಿಲ್ಲ. ಈಗ ಹೈನುಗಾರಿಕೆ ಅಂದ ತಕ್ಷಣ ಅವುಗಳಿಗೆ ಮೇವು ಬೇಕಾಗ್ತದೆ, ಮೇವಿಗಾಗಿ ಹುಲ್ಲನ್ನ ನೆಟ್ಟು ಬೆಳೆಸುವಂತಹ ಒಂದು ಸಂಪ್ರದಾಯ ಕೂಡ ಇರ್ತದೆ. ಈ ಒಂದು ಪರಿಸರದಲ್ಲಿ, ಯಲ್ಲಾಪುರದ ಒಂದು ಪರಿಸರದಲ್ಲಿ ಹುಲ್ಲನ್ನ ನೆಟ್ಟು ಬೆಳೆಸುವಂತಹ ಒಂದು ಪದ್ಧತಿ ಇದೆಯೋ ಅಥವಾ ಆ ತೋಟದಲ್ಲಿ ಬೆಳೆದಿರುವಂತಹ ಹುಲ್ಲನ್ನೇ ಬಳಕೆ ಮಾಡ್ತಾರಾ? ಇಲ್ಲ, ಬೆಳೆಸುವಂತ ಪದ್ಧತಿನೂ ಇದೆ, ಆದ್ರೆ ಎಲ್ಲರೂ ಕೂಡ ಬೆಳೆಸಲ್ಲ. ಅದು ಸ್ವಲ್ಪ ಉದ್ದಿಮೆ ಲೆಕ್ಕದಲ್ಲಿ ಯಾರು ಮಾಡ್ತಾ ಇದಾರೆ ಅವ್ರು ಹೆಚ್ಚಾಗಿ ಬೆಳೆಸ್ತಾ ಇದಾರೆ. ಅವರಿಗೆ ಸ್ವಲ್ಪ ಆದ್ರೂ ವರ್ಕೌಟ್ ಆಗ್ತಾ ಇದೆ ಅನ್ನೋದಕ್ಕಿಂತ ಗೊಬ್ಬರ ಬೇಕಲ್ಲ. ಈಗ ಗೊಬ್ಬರ, ನಾವು ಸಾಂಪ್ರದಾಯಿಕ ಕೃಷಿಯಿಂದ ಜಾನುವಾರು ಇಲ್ಲ ಅಂದ್ಮೇಲೆ ಗೊಬ್ಬರ ಕಡಿಮೆ ಆಗ್ತದೆ. ಅವಾಗ ಗೊಬ್ಬರ ದೃಷ್ಟಿಯಿಂದ ಆದ್ರೂ ಮಾಡ್ಲೇಬೇಕಾಗ್ತದೆ. ಆ ರೀತಿಯಲ್ಲಿ ಮಾಡಿಕೊಂಡು ತಮಗೆ ಗೊಬ್ಬರ ಆದ್ರೂ ಆಗ್ತದಲ್ಲ ಅನ್ನುವ ರೀತಿಯಲ್ಲಿ ಆರ್ಥಿಕ ಹೊರೆ ಆದ್ರೂ ಕೆಲವಷ್ಟು ಜನ ಮಾಡ್ತಾ ಇದಾರೆ. ಆಮೇಲೆ ಈಗ ಈ ಅಡಿಕೆ ಹಾಳೆ ಆಗ್ಬಹುದು ಅಥವಾ ಒಂದು ಬಾಳೆ ದಿಂಡಾಗಬಹುದು, ಇಂಥದನ್ನ ಕೂಡ ಮೇವಾಗಿ ಬಳಕೆ ಮಾಡ್ತಾ ಇದಾರ? ಮಾಡ್ತಾ ಇದೇವೆ ಸರ್. ಅಡಿಕೆ ಹಾಳೆನ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ರೀತಿ ಸಿಪ್ಪೆ ಇರ್ತದೆ, ಅದನ್ನ ತೆಗೆದು ಅದನ್ನ ಕೊಚ್ತೇವೆ. ಕಡೆಗೆ ಬಾಳೆ ಇದಾದ್ರೂ ಹಾಗೆ ಕೊಚ್ಕೊಂಡು, ಈ ಟೈಮಿಗೆ ಸ್ವಲ್ಪ ಹುಲ್ಲು ಕಡಿಮೆ ಅಲ್ಲ, ಅವಾಗ ಬಾಳೆ ದಿಂಡನ್ನು ಕೊಚ್ಚಿ ಆ ಒಳಗಡೆ ಒಂದು ತೆಗಿತೇವೆ. ಅದು ಸ್ವಲ್ಪ ಅಪಾಯ ಅದನ್ನಕ್ಕಂತಾರೆ, ಆ ಲೆಕ್ಕದಲ್ಲಿ ತೆಗಿತೇವೆ. ಆ ರೀತಿ ಮಾಡಿ ಸ್ವಲ್ಪ ಮೇವನ್ನು ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಜನ ಜಾನುವಾರು ಸಾಕುವಂತ ಒಂದು ಸಿಸ್ಟಮ್ ಅನ್ನು ಮಾಡ್ಕೊಂಡಿದ್ದೇವೆ. ನೀವು ಮಿಶ್ರ ಬೆಳೆ ಅಂತಂದ್ರೆ ಪ್ರಧಾನವಾಗಿ ಅಡಿಕೆ ಕೃಷಿಯನ್ನ ಮಾಡ್ತಾ ಇರುವಂತವರು, ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಸಿಂಪರಣೆ ಮಾಡುವಂತಹದ್ದು ಮತ್ತು ನಂತರ ಕೊಯ್ಲು ಮಾಡುವಂತಹದ್ದು, ಎರಡು ಕೆಲಸಗಳು ಪ್ರಮುಖವಾದಂತಹದ್ದು, ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದೀರಿ? ಸವಾಲು ಅಂದ್ರೆ ಸರ್, ಮಳೆ ಹೆಚ್ಚಾದವಾಗ ಕ್ರಮೇಣ ಕೊಳೆ ರೋಗ ಅಂತದ್ದು ಮಾಮೂಲಿಯಾಗಿ ಬರುದೇ. ಅದಕ್ಕಾಗಿ ನಾವು ಸಾಂಪ್ರದಾಯಿಕವಾಗಿ ಸಾವಯವ ರೀತಿಯಲ್ಲಿ ಇರುವಂತಹ ಮೈಲು ತುತ್ತವನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಅದನ್ನ ಮಳೆಗಾಲದಲ್ಲಾದ್ರೆ ಸ್ವಲ್ಪ ಪ್ರಮಾಣ ಸ್ಟ್ರಾಂಗ್ ಮಾಡ್ಕೋತೇವೆ, ಒಂದು 80-70 ಲೀಟರ್ ಅನ್ನ. ಸ್ವಲ್ಪ ಮಳೆಗಾಲ ಪೂರ್ವದಲ್ಲ ಅಡ್ವಾನ್ಸ್ ಆಗಿ ಹೊಡೆಯುವುದಾದ್ರೆ ಜೂನ್ ತಿಂಗಳಲ್ಲಿ ಸ್ವಲ್ಪ 100 ಲೀಟರ್ ವರೆಗೂ ಮಾಡ್ಕೊಂಡು ಹೊಡಿತೇವೆ ಮೈಲು ತುತ್ತ. ಮಳೆಗಾಲದಲ್ಲಾದ್ರೆ ಸ್ವಲ್ಪ ಅದ ಗಮ್ಮನ್ನು ಹಾಕಿ ಹೊಡಿತೇವೆ. ಈ ದೋಟಿ ಬಂದಿರೋದ್ರಿಂದ ಅದು ಸ್ವಲ್ಪ ಕೆಲಸ ಸುರಳಿತವಾಗಿ ಓಡ್ತಾ ಇದೆ. ಯಾಕಂದ್ರೆ ಈಗ ನಾವು ಮೊದಲೇ ಹಳೆ ಕಾಲದ ಸಾಂಪ್ರದಾಯಿಕ ಪದ್ಧತಿ ಅಂದ್ರೆ ಮನುಷ್ಯ ಹತ್ತಿ ತೆಗೆಯುವಂತದ್ದಾಗಿತ್ತು, ಆದ್ರೆ ಅದು ಕೂಲಿಗಳು ಬಳಸ್ಕೊಂಡು. ಅದು ಆದಷ್ಟು ಡೇಂಜರ್ ಸರ್, ಯಾಕಂದ್ರೆ ನಮ್ಮ ಭಾಗದಲ್ಲಿ ಕೆಲವು ಕಡೆ ಪ್ರಾಣಾಪಾಯ ಆಗಿದ್ದು ಉಂಟು. ಅವರು ಹತ್ತಿದ್ರು ಅವ್ರ ಪ್ರಾಣ ಒಂದು ರೀತಿ ನಮ್ದು ಪ್ರಾಣ ಹೋದಂಗ ಆಗ್ತದೆ ಅವ್ರ ಮೇಲೆ ಹತ್ತದಂಗೆ. ಹಳೆ ಅಡಿಕೆ ತೋಟ ಎಷ್ಟು ಹೈಟ್ ಇರ್ತದಲ್ಲ ಅಷ್ಟು ಡೇಂಜರೇ. ಅದಕ್ಕಾಗಿ ನಾವು ಒಂದ್ ರೀತಿ ನಮ್ಮ ಜೀವನ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತೇವೆ, ಅವ್ರದ್ದು ಕಷ್ಟನೇ ಬಿಡಿ, ಅದಕ್ಕೆ ನಾವು ಒಪ್ಪಿಗೆ. ಆದ್ರೆ ಏನಾದ್ರೂ ಆದ್ರೆ ಅದು ಬಹಳ ಅಪಾಯ. ಅದಕ್ಕಾಗಿ ಜೆಲ್ ಬಂದಿದ್ದಕ್ಕೆ ನಾವು ಸ್ವಲ್ಪ ಸುರಳಿತವಾಗಿ ಕೆಲಸಾನೂ ಫಾಸ್ಟ್ ಆಗ್ತದೆ. ಆದ್ರೆ ಕೆಲವಷ್ಟು ಒಂದು 95% ಒಳ್ಳೇದು ಸರ್. 5% ಯಾವಾಗ್ಲೂ ತಾಂತ್ರಿಕತೆಯಲ್ಲಿ ಸ್ವಲ್ಪ ದೋಷ ಇದ್ದೇ ಇರ್ತದೆ. ಈಗ ಒಂದು 2-3 ಕೊನೆ ಇದ್ದು ಕೂಡಲೇ ಏನಾಗ್ತದೆ, ಮಿಡ್ಲ್ ಕೊನೆ ಕೊಯ್ಯೋದು ಕಷ್ಟ ಆಗ್ತದೆ. ಆವಾಗ ನಾವು ಎಲ್ಲವನ್ನು ಒಂದು ರಾಂಗ್ ದೃಷ್ಟಿಯಿಂದ ನೋಡಿದ್ರೆ ಆಗುದಿಲ್ಲ. 95% ದೋಟಿಯಿಂದ ಅನುಕೂಲನೇ ಆಗದೆ ಸರ್, ಯಾಕಂದ್ರೆ ಜೀವದ ಅಪಾಯ ಕಡಿಮೆ. ಅದಕ್ಕಾಗಿ ನಮ್ಗೆ ಓನರ್ಸಿಗೂ ಒಳ್ಳೇದೆ, ಆ ಕೂಲಿಕಾರರಿಗೂ ಒಳ್ಳೇದೆ. ಕಾರ್ಬನ್ ಫೈಬರ್ ದೋಟಿಯ ಬಗ್ಗೆ ವಿಶೇಷವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇರುವಂತಹ ವಿಠಲ್ ನಾಗೇಶ್ ಕಾಂಕರ್ ಅವರನ್ನ ಕೇಳೋಣ. ಆ ವಿಠಲ್ ಅವರೇ ಹೇಳಿ, ಈ ಒಂದು ದೋಟಿಯ ಪ್ರಯೋಗ ಈ ಒಂದು ಪರಿಸರದಲ್ಲಿ ಹೇಗೆ ನಡೀತಾ ಇದೆ? ದೋಟಿ ಪ್ರಯೋಗ ಇತ್ತೀಚಿನ 2 ವರ್ಷಗಳಲ್ಲಿ ಹೆಚ್ಚೆಚ್ಚವಾಗಿ ನಡೀತಾ ಇದೆ. ನಾನು 2 ವರ್ಷದಿಂದ ಪ್ರಯೋಗ ಮಾಡಿದ್ದೇನೆ, ತಂದಿದ್ದೇನೆ. 70 ಫುಟಿಂದು ದೋಟಿ ತಂದಿದ್ದೇನೆ, ಸ್ವಂತ ಕೆಲಸಕ್ಕೆ ತಂದಿದ್ದೆ. ಆದರೆ ಆಜುಬಾಜಿನವರು ನಮ್ದು ತೆಗೆದುಕೊಡು ಹೇಳಿದಾಗ ಹೋಗಿ ತೆಗೆದುಕೊಡ್ತಾ ಇದ್ದೇನೆ. ಎಲ್ಲಿ ನಾನು ತರಬೇತಿ ಪಡ್ಕೊಳ್ಳಿಲ್ಲ, ನೋಡಿ ಕಲ್ತಿದ್ದೆ. ಔಷಧಿ ಸಿಂಪಡಣೆ ಮಾಡೋದು, ಅಡಿಕೆ ಕೊಯ್ಲು ಮಾಡೋದು ತುಂಬಾ ಈಜಿಯ ಕೆಲಸ ಹೌದು, ಆದರೆ ಸ್ವಲ್ಪ ಬೆನ್ನೋವು ಕುತ್ತಿಗೆ ನೋವು ಬರ್ತದೆ, ಆದರೆ ಜೀವಕಾಪಾಯ ಇಲ್ಲ. ಹೌದು, ಜೀವಕಾಪಾಯ ಇಲ್ಲ. ಅಡಿಕೆ ತೆಗೆಯುವುದು ಸುರುಳಿತ, 4 ದಿನದ ಕೆಲಸ ಒಂದೇ ದಿನಕ್ಕೆ ಮಾಡಬಹುದು. ಕಡೆಗೆ ಟೈಮ್ ಬೆಳಿಗ್ಗಿಂದಾನೇ ತೆಗಿಬಹುದು, ಟೈಮ್ ಬೇಕಂತ ಇಲ್ಲ. ಸ್ವಲ್ಪ 10 ತೆಗೆಯುವುದಾದ್ರೆ ಇಬ್ಬನಿ ಬೀಳ್ತದೆ, ಜಾರ್ತದೆ, ಅದು ಎಲ್ಲ ಸಮಸ್ಯೆ ಇಲ್ಲ. ಯಾವಾಗ ಬೇಕಾದರೂ ತೆಗಿಬಹುದು, ಸಂಜೆ ತನಕನೂ ತೆಗಿಬಹುದು, ಯಾವಾಗ ಬೇಕಾದಾಗ ಮನಸ್ಸು ಬಂದಾಗ ತೆಗಿಬಹುದು, ತುಂಬಾ ಅನುಕೂಲವಾಗಿದೆ. ಆದರೆ ನಾವು ದಿನ ಕೂಲಿ ತರಾನೇ ಪೇಮೆಂಟ್ ತಗೊಳ್ತೇವೆ. ದಿನಕ್ಕೆ 2,000-2,500, ಸ್ವಲ್ಪ ಓವರ್ ಕೆಲಸ ಮಾಡಿದ್ರೆ 3,000, ಹೀಗೆ ಕೆಲಸ. ಕೆಲವರು ಕೊನೆ ಲೆಕ್ಕ ತಗೋತಾರೆ, ಬೇರೆಯವರು ಬೇರೆ ಬೇರೆ ತರ ಪೇಮೆಂಟ್ ಇದೆ. ನಾನು ಮಾಡ್ತಾ ಇರೋದು ಹೀಗೆ. ಈಗ ಬಿದಿರಿನ ದೋಟಿಗೆ ಹೋಲಿಸಿ ನೋಡಿದ್ರೆ ಈ ಫೈಬರ್ ದೋಟಿಯ ಒಂದು ಅನುಕೂಲತೆ ಏನು? ಬಿದಿರಿನ ದೋಟಿ ಹೆಚ್ಚಂದ್ರೆ 20 ಫುಟ್ ಇರ್ತದೆ, ಇದು 70, ಎಷ್ಟು ಬೇಕಾದಷ್ಟು ಉದ್ದ ಆಗ್ಬೋದು. ಹೌದು, 20 ಫುಟ್ಗಿಂತ ಮೇಲೆ ಆಗುದಿಲ್ಲ ಬಿದಿರಿನ ದೋಟಿಗೆ, 10 ಬೇಕು. ಭಾರವೂ ಹೆಚ್ಚು, ಆದ್ರೆ 20-30 ಫುಟ್ ಲಾಸ್ಟ್ ಅಷ್ಟೇ ತೆಗಿಬಹುದು. ಆಯುಷ್ಯ ಕೂಡ ಕಡಿಮೆ, ಆದ್ರೆ ನಮ್ಗೆ ಹೀಗೆ ಸಿಂಪರಣೆ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ. ಹತ್ತು ಫುಟ್ವರೆಗೆ ಮಾಡಬಹುದು ಹೆಚ್ಚು. ಆದರೆ ಲಾಕ್ ಸಿಸ್ಟಮ್ ಇರ್ತದೆ, ಒಳಗಡೆ ಒಳಗೆ ಹಾಕೊಳ್ಳೋದು. ಎಷ್ಟು ಬೇಕು, 5 ಫುಟ್ ಬೇಕೋ ಇರಿಸ್ಲಿಕ್ಕೆ ಆಯ್ತು. ಬಿದಿರಿನ ದೋಟಿ ಹಂಗಲ್ಲ, ಒಂದೇ ಲೆಂತ್, ಒಂದೇ ಲೆಂತ್ ಆಗಿದ್ದಕ್ಕೆ ತುಂಬಾ ಕಷ್ಟ. ಬೈಕ್ನಲ್ಲಿ ಕೂತ್ಕೊಂಡು ಸಾಗಿಸೋದು ಕೂಡ ಅನುಕೂಲ ಇದೆ, ತುಂಬಾ ಕಷ್ಟನೇ. ನಾ ಇದೆ 70 ಫುಟ್ ಅಂದ್ರೆ ಮಿನಿಮಮ್ ಫೋಲ್ಡ್ ಮಾಡಿದಾಗ 8-6 ಫುಟ್ ಆಗ್ತದೆ ಅಷ್ಟೇ, ತುಂಬಾ ಸುಲಭ ಕೆಲಸ. 70 ಫೀಟ್ ಈ ಕಾರ್ಬನ್ ಫೈಬರ್ ದೋಟಿಗೆ ಎಷ್ಟು ಖರ್ಚು? 70 ಫುಟ್ ದೋಟಿಗೆ 76,000 ರೂಪಾಯಿ. PT 1,000. ಬಟ್ ಪಂಪ್ ಎಕ್ಸ್ಟ್ರಾ, ಪಂಪ್ 4 ತಗೊಂಡಂಗಿದೆ, 10,000 4,000. ನಾವು ಎಲ್ಲ ಬ್ಯಾಟ್ರಿ ಚಾಲಿತ ಪಂಪ್ ತಗೊಂಡಿದ್ದೇವೆ, ಪೆಟ್ರೋಲ್ ಚಾಲಿತ ಇದೆ, ನಾನು ಬ್ಯಾಟ್ರಿ ಚಾಲಿತ ತಗೊಂಡೆ. ಒಂದು ದಿನ ಬ್ಯಾಟ್ರಿ ಫುಲ್ ಮಾಡಿದ್ರೆ ಒಂದ್ ದಿನ ಫುಲ್ ಹೊಡಿಬಹುದು. ಒಂದು ದಿವಸ ಚಾರ್ಜ್ ಮಾಡಿದ್ರೆ ಒಂದ್ ದಿವಸ ಒಂದು ದಿನ ಹೊಡಿಬಹುದು. ದೊಡ್ಡ ಬ್ಯಾಟ್ರಿ ಮಾಡ್ಕೊಂಡಿದ್ದೇನೆ, ಒಂದ್ ದಿನ ಫುಲ್ ಹೊಡಿಬಹುದು, 300 ಲೀಟರ್ ತನಕ ಹೊಡಿಬಹುದು ದಿನಕ್ಕೆ. ಆದ್ರೆ ವೇಸ್ಟ್ ಆಗುದಿಲ್ಲ ಇಲೆಕ್ಟ್ರಿಕ್ ಬ್ಯಾಟ್ರಿಯಿಂದ. ಪೆಟ್ರೋಲ್ ಬಂದ್ರೆ ಸ್ಪ್ರೇ ಹೆಚ್ಚಾಗ್ತದೆ, ಔಷಧಿ ಹೆಚ್ಚಾಗ್ತದೆ ಹೋಗ್ತದೆ, ಅದಕ್ಕೆ ಅವ್ರಿಗೆ ಲಾಸ್, ಓನರಿಗೆ. ನಮ್ಗೂ ಲೀಟರ್ ಲೆಕ್ಕ ಹೊಡಿಯೋರಿಗೆ ನಮ್ಮ ಲೆಕ್ಕ ಫಾಯ್ದೇನೆ, ಆದ್ರೆ ಅವ್ರದ್ದು ನೋಡ್ಬೇಕು ನಮ್ದು ನೋಡ್ಬೇಕಲ್ಲ, ನಾವು ಹೇಳ್ದಷ್ಟು ಅವ್ರಿಗೂ ಇರ್ಬೇಕಲ್ಲ. ಅದಕ್ಕೆ ನಾನು ಬ್ಯಾಟ್ರಿ ಚಾಲಿತ ಮಾಡ್ಕೊಂಡಿದ್ದೇನೆ, ಈಜಿ ಕೆಲಸ, ಮೆಥಡ್ ಏನು ತೊಂದರೆ ಇಲ್ಲ. ಈಗ ಸಿಂಪರಣೆ ಮಾಡ್ಲಿಕ್ಕೆ ಆಗ್ಬಹುದು ಅಥವಾ ಅಡಿಕೆ ಕೊಯ್ಲಿಗೆ ಆಗ್ಬಹುದು, ನಿಮ್ಗೆ ಸಹಾಯಕರು ಅಂತ ಎಷ್ಟು ಜನ ಬೇಕಾಗ್ತಾರೆ? ಸಹಾಯಕರು ಕಂಟಿನ್ 3 ಜನ ಬೇಕೇ ಬೇಕು. ಒಬ್ರು ಕೊಯ್ಯೋರು, ಒಬ್ರು ಹಿಡಿಯೋರು. ಹಿಡಿದಾಗ ಬುಟ್ಟಿ ಕೊಡ್ಬೇಕು, ಅಲ್ಲಿ ಖಾಲಿ ಮಾಡ್ಬೇಕು. ಬೇರೆ ಬೇರೆ ವೆರೈಟಿ ಬರ್ತದೆ, 2 ಒಂದು ಕೆಂಪು ಅಡಿಕೆ ಬರ್ತದೆ, ಹಸಿ ಅಡಿಕೆ ಬರ್ತದೆ, ಅಲ್ಲೇ ಪ್ರತ್ಯೇಕ ಮಾಡ್ಬೇಕು. ಇಲ್ಲ ಅಂದ್ರೆ ಒಂದೇ ಕಡೆ ಹಾಕಿದ್ರೆ ಮತ್ತೆ ಕೆಲಸ ಹೆಚ್ಚಾಗ್ತದೆ. ಅದಕ್ಕೆ ಈ 3 ಜನ ಮಿನಿಮಮ್ ಬೇಕು. ಇಲ್ಲ ಸಾಗಟಕ್ಕಂತಲೇ ಕೈಗಾಡಿನೋ ಜೀಪ್ ಏನಾದ್ರು ಇರ್ತದ? ಅವ್ರವ್ರು ಮನೆಗೆ ತಕ್ಕಂತೆ ಅವ್ರವ್ರು ಅನುಕೂಲಸ್ಥೆ ಇದ್ದವ್ರು ಹಂಗ ಮಾಡ್ಕೊಂಡ. ನಾವು ಹೋಗುವಾಗ ನಾವು ಒಬ್ಬನೇ ಹೋಗ್ತೇನೆ, ಅವ್ರ ಮನೆಯವರು ಹಿಡಿದಾರೆ, ಅವ್ರು 2-3 ಜನ ಇರ್ತಾರೆ, ಅವರೇ ಅವರು ಬೇರೆ ಬೇರೆ ವೆರೈಟಿ ಮಾಡ್ಕೊಳ್ತಾರೆ. ಈ ಹಿಡಿಯೋ ಬಗ್ಗೆ ಹೇಳಿ, ಈಗ ಕೊಯ್ಲು ಮಾಡುವ ಸಂದರ್ಭದಲ್ಲಿ ಏನು ಚೀಲವೋ ಏನೋ ಹಿಡಿಯಬೇಕು ಅಂತ ಇಟ್ಕೊಳ್ಳಿ, ಅದರ ವ್ಯವಸ್ಥೆ ಬಗ್ಗೆ ಹೇಳಿ. ಹೇಗೆ ವ್ಯವಸ್ಥೆ? ಕೆಲವೊಮ್ಮೆ ಒಂದು ದಿನ ಹೆದರಿಕೆ ಅನಿಸ್ತದೆ, ಮೇಲ್ಮೈ ಮೇಲೆ ಬರುದು ಅನಿಸ್ತದೆ. ಆದ್ರೆ ಒಂದ್ 4 ಮರ ಹಿಡ್ಕೊಂಡ್ರೆ ಕಡಿಗೆ ತಾನೇ ಟ್ರೈನಿಂಗ್ ಆಗ್ತದೆ. ಬೇರೆ ಬೇರೆ ನಮ್ಮನೆ ತರ ಇದೆ, ಒಬ್ಬೊಬ್ರು ಕಂಪನಿಯವ್ರು ಮಾಡಿದ್ರು ರೌಂಡ್ ರಿಂಗ್ ತರ ಮಾಡ್ಕೊಂಡಾರೆ. ನಾವೆಲ್ಲ ಹಿಂಗೆ 2 ಕೋಲ್ ಕಟ್ಕೊಂಡು ಮಾಡ್ಕೊಂಡಿದ್ದೇವೆ, ಸುಲಭ ಈಜಿ, ಎಂತದೂ ಇಲ್ಲ, ಖರ್ಚು ಕಡಿಮೆ, ಒಂದು 500 ರೂಪಾಯಿಂದ ಆಗ್ಬಹುದು. ಅಂದ್ರೆ ಕೊನೆ ಯಾವ ಸೈಡ್ಗೆ ಇದೆಯೋ ಆ ಸೈಡ್ಗೆ ನಿಂತ್ಕೋಬೇಕು, ಆ ಸೈಡ್ ನಿಂತ್ಕೋಬೇಕು. ಬರೋ ಹೈಟ್ ಇದ್ದಷ್ಟು ನಮ್ಗೆ ಒಳ್ಳೆಯ, ಹಿಡಿಯೋರಿಗೆ ಲೆಂತ್ ಕಾಣ್ತದೆ, ಬರೋರು ಟೈಮ್ ಸಿಗ್ತದೆ ಹಾಕೊಳ್ಳಿಕ್ಕೆ. ಸ್ವಲ್ಪ ಗಿಡ್ಡಿದ್ರೆ ಬೇಗ ಬರ್ತದೆ ಕೊನೆ, ಆದ್ರೆ ಹಿಡಿಬಹುದು, ಎಂತ ಸಮಸ್ಯೆ ಇಲ್ಲ. ನಮ್ದು ಹೆಣ್ಣು ಮಕ್ಕಳು ಆದ್ರೆ ಹಿಡಿದಾರೆ, ನಮ್ಮ ಮನೆಯವರು, ಎಂತ ಸಮಸ್ಯೆ ಇಲ್ಲ, ಸಣ್ಣ ಗಿಡ ಇದ್ರೆ ಹಿಡಿಯುತ್ತಾರೆ. ಈಗ ಅಂದ್ರೆ ಅಡಿಕೆ ಗೊನೆಯನ್ನ ಕೊಯ್ಲು ಮಾಡುದು, ಅದ್ರ ಬುಡದಲ್ಲಿ ನಿಂತ್ಕೊಂಡು ಸ್ವಲ್ಪ ದೂರ ನಿಲ್ತೀರಾ? ಸ್ವಲ್ಪ ಒಂದು 2 ಫೂಟ್ ಹಿಂದೆ, 3 ಫೂಟ್ ಹಿಂದೆ, ಅದ್ರ ನೋಡ್ಕೊಂಡು ಸಾಯ್ದು ನೋಡ್ಕೊಂಡು ನಾವು ನಿಂತ್ಕೊಳ್ತೇವೆ. ಈಗ ದೋಟಿಯನ್ನು ಹಿಡ್ಕೊಂಡಿರುವಂತಹ ಮನುಷ್ಯರು ಅದು ಹೇಳಿದಾಗ ಕೇಳ್ತದ ಗೊನೆ ಆ ಕಡೆ ಈ ಕಡೆ ಹೋಗುದಿಲ್ಲ, ಕೊಯ್ದಾಗ ಕರೆಕ್ಟ್ ಬರ್ತದೆ, ಏನ್ ಸಮಸ್ಯೆ ಇಲ್ಲ. ಮಧ್ಯದಲ್ಲಿ ನೀವು ಬಾಳೆ ಗಿಡ್ಡ ಗಿಡ್ಡ ಸಸಿ ಇದ್ರೆ ಕೇಳುವುದಿಲ್ಲ, ನಾವು ಹೇಳ್ದಂಗೆ ಕೇಳುವುದಿಲ್ಲ, ಅದ್ರ ಮೇಲೆ ಬೀಳ್ತದೆ, ಬಾಜುಕ್ ಹೋಗ್ತದೆ. ಇಲ್ಲಾಂದ್ರೆ ಓಪನ್ ಜಾಗ ಇದ್ರಪ್ಪ, ಹೇಳಿದ ಕಡೆ ಬೀಳ್ತದೆ. ಹಿಂಗೆ ಅವ್ರಿಗೇನಾದ್ರು ಸಿಗ್ನಲ್ ಕೊಡ್ತೀರಾ, ರೆಡಿ ಇದೆಯಾ ಅಂತ? ಹೌದು, ಹ್ಞೂ ಹೇಳ್ತೇವೆ ನಾವು, ಕೊಯ್ಯುವಾಗ ಬಂತಪ್ಪ, ಅವ್ರು ಹಿಡಿತಾರೆ ಪಟ್ನೆ. ನಾವು ಸಿಗ್ನಲ್ ಕೊಡುದೇ, ಮೇಲೆ ನೋಡ್ತಾ ಇರ್ತೇವೆ, ಹ್ಞೂ ಅಂದ್ರೆ ಕೊಯ್ದ್ರೆ ಆಯ್ತು, ಪಟ್ನೆ ಬರ್ತದೆ ಒಂದು 2 ಸೆಕೆಂಡ್ ಅಲ್ಲಿ ನೆಲಕ್ಕೆ. ಅಂದ್ರೆ ಈಗ ಈ ಕೊಯ್ಲು ಮಾಡುವಂತ ಒಂದು ಕೊಕ್ಕೆ ನನ್ನ ಮದ್ದು ಬಿಡ್ಲಿಕ್ಕೆ ಬದಲಾವಣೆ ಮಾಡ್ಬೇಕಿದ್ರೆ ಏನೇನು ಮಾಡ್ಬೇಕು? ಅದು ಕತ್ತಿ ಕೊನೆ ಕೊಯ್ಯೋದು, ಕಡಿಗೆ ನೋಜಲ್ ಹಾಕುಗಳು, ನೋಜಲ್ ಪೈಪು ದೋಟಿಗೆ ಅಟ್ಯಾಚ್ ಮಾಡ್ಕೊಂಡು ಔಷಧಿ ಸಿಂಪಡಣೆ ಮಾಡೋದು. ಇಲ್ಲಿ ಬ್ಯಾಟ್ರಿ ಚಾಲಿತ ಪಂಪಿಗೆ ಕಲೆಕ್ಷನ್ ಕೊಟ್ರೆ ಒಬ್ರು ಹಾಕ್ತಾ ಇರೋದು, ಇವರು ಹೊಡಿತಾ ಇರ್ತಾರೆ ಇಡೀ ದಿನ ಖಾಲಿಯಾದಂಗೆ ಹಾಕ್ತಾ ಇರೋದು ಮದ್ದು. ಅಂದ್ರೆ ಮದ್ದು ಅಂದ್ರೆ ಒಂದು ಡ್ರಮ್ ನಲ್ಲಿ 200 ಲೀಟರ್ ಹಾಗೆ ಒಂದು ಕಡೆ ಇಟ್ಕೊಂಡು ಹೋಗ್ಬೋದ ಸುತ್ತಲೂ? ಹೋಗ್ಬೋದು ಹೋಗ್ಬೋದು, ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಬಕೆಟ್ ನಲ್ಲಿ ಇಟ್ಕೊಂಡ್ರೆ ಈಸಿ ಆಗ್ತದೆ. ಒಂದೇ ಸಲ ಅವ್ರವ್ರ ತೋಟಕ್ಕೆ ತಕ್ಕಂತೆ ಮಾಡ್ತಾರೆ, ಒಂದು ಡ್ರಮ್ ಅಲ್ಲಿ 200-200 ಒಂದೇ ಸತಿ ಮಿಕ್ಸ್ ಮಾಡ್ಕೊತಾರೆ, ಅವರು ಬಕೆಟ್ ಅಲ್ಲಿ ತೆಗೆದು ಹಾಕ್ತಾರೆ. ಮದ್ದು ತಂದು ಕೊಡ್ಲಿಕ್ಕೆ ಒಬ್ರು ಜನ ಬೇಕು? ಒಬ್ನೇ ಬೇಕು, ಇಬ್ಬರಾದ್ರೆ ಸಾಕು. ಮದ್ದು ಹೊಡೆಯುವಾಗ ಇಬ್ಬರೇ ಆದ್ರೆ ಸಾಕು, ಏನ್ ದೊಡ್ಡ ಆಳ್ ಬೇಕಂತಿಲ್ಲ, ಸಣ್ಣ ಆಳ್ ಬೇಕಾದ್ರೆ ಸಿಗ್ಬಹುದು, ಹೆಣ್ಮಕ್ಳಾದ್ರೂ ಮಾಡ್ಬೋದು, ಮದ್ದು ಹಾಕ್ಬಹುದು ಅಷ್ಟೇ, ದೊಡ್ಡ ಕೆಲಸ ಪಂಪ್ ಹೊಡೆಯುವ ಇದು ಇದು ಏನೂ ಇಲ್ಲ ಸಮಸ್ಯೆ. ಈಗ ಮದ್ದು ಬಿಡದೇ ಇರುವಂತ ಒಂದು ಸಂದರ್ಭದಲ್ಲಿ, ಅಂದ್ರೆ ಆಫ್ ಆದಂತ ಸಂದರ್ಭದಲ್ಲಿ ರಿಟರ್ನ್ ಬರ್ತದ ಹೇಗೆ? ಇದು ಬ್ಯಾಟ್ರಿ ಚಾಲಿತ ಪಂಪ್ ಆದ್ರೆ ಲೋಡ್ ಆದ ಕೂಡಲೇ ಆಟೋಮೆಟಿಕ್ ಬಂದು ಅದು ಕರೆಂಟ್ ಉಳಿತಾಯ. ಅಲ್ಲಿ ಬ್ಯಾಟ್ರಿ ಲೋಡ್ ಆದ ಕೂಡಲೇ ಹಿಂಗ್ ಆನ್ ಆಯ್ತಪ್ಪ, ಬ್ಯಾಟ್ರಿ ಆನ್ ಆಗ್ತದೆ, ಹಿಂಗೆ ಆಟೋಮೆಟಿಕ್ ಸಿಸ್ಟಮ್ ಇದೆ, ಅದು ಬೆಸ್ಟ್ ಸಿಸ್ಟಮ್ ಇದೆ. ಪೆಟ್ರೋಲ್ ಪಂಪ್ ಆದ್ರೆ ಇಲ್ಲ, ಇಡೀ ದಿನ ಡ್ರ ಆಗ್ತದೆ, ಅದು ವೇಸ್ಟ್, ಇಂಧನ ವೇಸ್ಟ್. ಅದಕ್ಕೆ ಆನ್ ಆಫ್ ಇಲ್ಲ, ನಾವೇ ಮಾಡಬೇಕು. ರಿಟರ್ನ್ ಬರ್ತದೆ ಹೇಗೆ? ಹಾ, ಬ್ಯಾಟ್ರಿ ಚಾಲಿತ ವಾಹನದಲ್ಲಿ ಮದ್ದು ರಿಟರ್ನ್ ಬರುದಿಲ್ಲ, ಪೆಟ್ರೋಲ್ ಪಂಪ್ ಇದರಲ್ಲಿ ರಿಟರ್ನ್ ಬರ್ತದೆ, ಹೀಗೆ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ. ಇದು ಬಂದೇ ಆಗ್ಬಿಡ್ತದೆ ಬ್ಯಾಟ್ರಿ ಚಾಲಿತ, ಅದಕ್ಕೆ ಹಾ ಸಿಂಪರಣೆ ಆನ್ ಮಾಡಿದ್ರೆ ಮಾತ್ರ ಹೋಗ್ತದೆ, ಬ್ಯಾಟ್ರಿನೂ ಆನ್ ಆಗ್ತದೆ, ಔಷಧಿನೂ ಹೋಗ್ತದೆ. ವಿಠಲ್ ನಾಗೇಶ್ವರು ಸಾಕಷ್ಟು ವಿವರನ್ನ ಕೊಟ್ಟರು, ಈಗ ನಾಗರಾಜ್ ಅವರನ್ನ ಕೇಳೋಣ. ನೀವು ಈ ಒಂದು ಫೈಬರ್ ದೋಟಿಯಲ್ಲಿ ಮದ್ದು ಸಿಂಪರಣೆ ಮಾಡಿದ ನಂತರ ಯಾವ ರೀತಿ ಅನುಕೂಲ ಆಯ್ತು? ನಮಗೆ ಬಹಳ ರೀತಿ ಅನುಕೂಲ ಆಯ್ತು ಸರ್. ಯಾಕಂದ್ರೆ ಬೆಳಿಗ್ಗೆ ಮದ್ದು ಹೊಡೆಯೋರಾದ್ರೆ, ಈಗ ಸಾಂಪ್ರದಾಯಿಕ ಕೃಷಿಯಲ್ಲಿ ಮದ್ದು ಹೊಡೆಯೋರಾದ್ರೆ ಅವರು 10-11 ಗಂಟೆ ಆಗ್ಬೇಕು, ಬಿಸಿಲು ಬೀಳಬೇಕು, ಮರ ಹತ್ತಲಿಕ್ಕೆ ಆಗುದಿಲ್ಲ, ಜಾರ್ತದೆ ಅವಾಗ. ಅದು ಹೆಚ್ಚಾಗಿ ಮಳೆ ಸೀಸನ್ ಆಗಿದ್ರಿಂದ ಸಣ್ಣ ಮಳೆ ಬರ್ತದ್ರು ಅವರು ಆಗೋದಿಲ್ಲ ಹೇಳಿ ಹೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ನಾವು ಈ ದೋಟಿ ಆದ್ರೆ ಬೆಳಿಗ್ಗೆ 7 ಗಂಟೆ ಆದ್ರೂ ಬೆಳಕು ಚಾಲು ಆದ ಕೂಡಲೇ ಹೊಡಿಬಹುದು ಮದ್ದನ್ನ, ಸ್ವಲ್ಪ ಮಳೆ ಬಂತಂದ್ರೆ ಸ್ಟಾಪ್ ಇಡಬಹುದು. ಹಾಗೆ ಕೂಲಿ ಹಾಗಲ್ಲ, ಅವರು ಟೈಮಿಗೆ ಬರ್ತಾರೆ, ಆವಾಗ ಏನಾದ್ರೂ ಹತ್ತಲಿಕ್ಕೆ ಸಮಸ್ಯೆ ಆಯ್ತು ಏನಾದ್ರೂ ಆಯ್ತು ಅಂದ್ರೆ ಹೊಂಟ್ರು ಅವರು, ಸ್ವಲ್ಪ ಗಿಡಗಳು ಸ್ವಲ್ಪ ತೆಳು ಉಂಟು ಹತ್ತಲಿಕ್ಕೆ ಆಗುದಿಲ್ಲ ಅಂತ ಕೂಡಲೇ ಆ ಜಾಗ ಹೋಗುದೇ ಇಲ್ಲ. ಅದಕ್ಕಾಗಿ ಎಲ್ಲಾ ದೃಷ್ಟಿಯಿಂದನೂ ದೋಟಿ ಔಷಧಿ ಬಹಳ ಅನುಕೂಲ ಆಗ್ತದೆ, ವೇಸ್ಟೇಜು ಆಗುದಿಲ್ಲ. ಅಡಿಕೆ ಹಣ್ಣು ಕೊನೆ ಕೊಯ್ಯುವಂತದ್ದು ಕೂಡ ಅದೇ ಹೇಳಿದೆ ಅಲ್ಲ ಸರ್, 95% ತಂತ್ರಜ್ಞಾನದ ಅನುಕೂಲನೇ ಆಗದೆ. ಎಲ್ಲಿ ಸ್ವಲ್ಪ ಬಹಳ ಎತ್ತರ ಹೋದ ಕೂಡಲೇ ಗಿಡ ಗಂಟುಗಳು ಹತ್ರ ಹತ್ರ ಇದ್ದಾವಾಗ, ಮೂರ್ ಕೊನೆ ಇದ್ದಾವಾಗ ಸ್ವಲ್ಪ ಸಮಸ್ಯೆ ಹಂಗೆ ಕಾಣ್ತದೆ ಬಿಟ್ರೆ, ಅದು ಕೂಡ ಸ್ವಲ್ಪ ಅದರಲ್ಲೇ ತರಬೇತಿಯನ್ನು ಪಡೆದವರು ಈಗ ವಿಠಲ್ ಅವರು ಇಂಥವ್ರಾದ್ರೆ ಕರೆಕ್ಟ್ ಆಗಿ ತೆಗಿತಾರೆ. ಆವಾಗ ಹಳೆ ಹೂವಿಗೆ ಆ ಸಿಂಗಾರಕ್ಕೆ ತಾಗುದಿಲ್ಲ, ಅದು ಸ್ವಲ್ಪ ನಾವು ತೆಗೆಯುವಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ಅಪಾಯ. ಅದಕ್ಕೆ ಅಂದ 95% ತಂತ್ರಜ್ಞಾನದಿಂದ ಅನುಕೂಲ ಆಗದೆ, ದೋಟಿಯಿಂದ ಅನುಕೂಲ ಆಗೇ ಆಗದೆ. ಈಗ ಸಾಂಪ್ರದಾಯಿಕವಾಗಿ ಬಿದಿರಿನ ಒಂದು ದೋಟಿಯನ್ನು ಉಪಯೋಗಿಸುವ ಸಂದರ್ಭದಲ್ಲಿ ಇಡೀ ಗೊನೆ ಕಳಚಿಕೊಂಡು ಬರ್ತಾ ಇತ್ತು ಅಂತ, ಕಾರ್ಬನ್ ಫೈಬರ್ ದೋಟಿಯಲ್ಲಿ ಅದನ್ನ ಕತ್ತರಿಸಿ ತೆಗೆಯುವಂತಹ ಒಂದು ಪದ್ಧತಿ ಇದೆ. ಆ ಉಳಿಕೆಯಿಂದಾಗಿ ಏನಾದರೂ ಸಮಸ್ಯೆ ಆಗ್ತದೆ, ಮುಂದೆ ಕೊಳೆ ರೋಗ ಬರುವಂತಹದ್ದು ಅಂತ ಸಮಸ್ಯೆ ಬರ್ತದ? ಇಲ್ಲ, ನನ್ನ ಪ್ರಕಾರ ಆ ರೀತಿ ಯಾವುದೂ ಇಲ್ಲ. ಜೆಲ್ ಅಂದ್ರೆ ಎಷ್ಟಂದ್ರೂ ಡೇಂಜರಸ್ ಇರೋದು, ಒಂದು ಅದು ವೇಟ್ ಇರ್ತದೆ, ಎರಡನೇದು ಅದು ಬೇಕಾದಾಗ ಹೌದು ಮುರಿದು ಬೀಳ್ಬಹುದು, ಈ ಜೆಲ್ ಮುರಿದು ಬೀಳ್ಬಹುದು. ಈ ದೋಟಿ ಮುರಿದು ಬಿದ್ದ ನಮಗಂತೂ ಅದ್ರ ಬಗ್ಗೆ ಅನುಭವ ಎಲ್ಲೂ ಇಲ್ಲ, ದೋಟಿ ಅನುಕೂಲ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ನಿರ್ವಹಣೆ ಕ್ರಮ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಗೊಬ್ಬರ ಕೊಡುವುದಾಗ್ಬೋದು ಅಥವಾ ನೀರಾವರಿ ವ್ಯವಸ್ಥೆ ಆಗ್ಬೋದು ಈ ಬಗ್ಗೆ? ಈಗ ನೀರಾವರಿ ವ್ಯವಸ್ಥೆ ಈಗ ಸ್ವಲ್ಪ ಮಳೆಗಾಲ ಕಂಪ್ಲೀಟ್ ಆದ ಕೂಡಲೇ ನಾವು ಡ್ರಿಪ್ ಅನ್ನು ಮಾಡಿದ್ದೇವೆ, ಡ್ರಿಪ್ ಪ್ರಕಾರ ನೀರನ್ನು ಕೊಡ್ತೇವೆ. ಈಗ ಡ್ರಿಪ್ ಹಾಗೂ ಜೆಟ್ ಸ್ಪ್ರಿಂಕರ್ ಇದರಲ್ಲಿ ಬಹಳ ನಮ್ನಿ ವಾದ ಉಂಟು. ಆದ್ರೆ ಸ್ಪ್ರಿಂಕರ್ ಒಳ್ಳೇದು ಒಪ್ತೇನೆ, ಆದ್ರೆ ಅದ್ರ ಸಂಗತಿ ಕೆಟ್ಟದ್ದು ಬರ್ತದೆ ಅನ್ನೋದು. ಯಾಕಂದ್ರೆ 95% ವೇಸ್ಟೇಜ್ ಆಗ್ತದೆ ನೀರು, ಒಳಗಡೆ ಬಿದ್ದ ನೀರು ಏನು ವೇಸ್ಟೇಜ್ ಆಗುದಿಲ್ಲ, ವೇಸ್ಟೇಜ್ ಸ್ವಲ್ಪ ಕಳೆ ಮೇಂಟೆನೆನ್ಸ್ ಕಳೆ ಹೆಚ್ಚು ಬರ್ತದೆ, ಆವಾಗ ಮೇಂಟೆನೆನ್ಸ್ ಕಷ್ಟ ಆಗ್ತದೆ. ಹಾಗೆ ಹೇಳಿ ಸ್ಪ್ರಿಂಕ್ಲರ್ ಇಂದ ನನ್ನ ಪ್ರಕಾರ ಒಂದು ವರ್ಷ ಮುಂಚೆನೆ ಬೆಳೆ ಬರ್ಬೋದು ಏನೋ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ನೀರು ಹರಡೋದಾವಾಗ ವಾತಾವರಣ ಕೋಲ್ಡ್ ಇರ್ತದೆ, ಆವಾಗ ಈ ಹೀಟ್ನೆಸ್ ಈ ತಾಪಮಾನ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಹೀಟ್ ಹೆಚ್ಚಿರ್ತದಲ್ಲ, ಆವಾಗ ಭೂಮಿ ಸ್ವಲ್ಪ ತಂಪಾಗ್ತದೆ, ಒಪ್ತೇನೆ. ಆದ್ರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೀರಿನ ಕೊರತೆ ಅಂತರ್ಜಲ ಕುಸಿತ ಇದ್ದಾವಾಗ ನಾವು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯನ್ನು ತೆಗೆದು ಮಾಡುವಂತ ಕೃಷಿಯನ್ನು ಮಾಡಬೇಕು ಹೊರತು ನೀರನ್ನು ಪೋಲ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನನ್ನ ಪ್ರಕಾರ ಈ ಡ್ರಿಪ್ಪೇ ಅನುಕೂಲ ಅನ್ನೋ ನನ್ನ ಒಂದು ವಾದ. ಈಗ ಅಡಿಕೆ ತೋಟದಲ್ಲಿ ನೀವು ಬೇರೆ ಬೇರೆ ಮಿಶ್ರ ಬೆಳೆಯನ್ನ ಬೆಳಿತೀರಿ ಅಂತ ಇಟ್ಕೊಳ್ಳಿ, ಈಗ ಕಾಳುಮೆಣಸು ಆಗ್ಬೋದು, ಕೊಕ್ಕೋ ಆಗ್ಬೋದು, ಬಾಳೆ ಆಗ್ಬೋದು, ಇಂತಹ ಸಂದರ್ಭದಲ್ಲಿ ಡ್ರಿಪ್ ಅನ್ನ ಪ್ರತ್ಯೇಕವಾಗಿ ಕೊಡ್ಬೇಕಾಗ್ತದಲ್ಲ? ಅದೇ ಆ ಲೆಕ್ಕಾಚಾರ ಹಿಡಿದಾವಾಗ ನಾವು ಜೆಟ್ ಅನ್ನ ಸ್ಪಿಂಕರೇ ಒಳ್ಳೇದು ಹೇಳಿ ವಾದ. ಈಗ ಏಕಕಾಲದಲ್ಲಿ ಎರಡನ್ನು ಕೂಡ ಇಟ್ಕೋಬಹುದಾ, ಒಂದು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಕೂಡ ಅಗತ್ಯ ಬರ್ತದ? ಅಗತ್ಯ ಇಲ್ಲ ಸರ್, ಯಾಕಂದ್ರೆ ಜೆಟ್ ಮಾಡಿದ್ರೆ ಕಂಪ್ಲೀಟ್ ಆಯ್ತು, ಮತ್ತೇನ ಡ್ರಿಪ್ ಅವಶ್ಯಕತೆ ಇಲ್ಲ. ಪ್ರತಿ ದಿವಸ ಬಿಡುದಿದ್ರೆ ಡ್ರಿಪ್ ಅಲ್ಲಿ ಬಿಡುವಂತದ್ದು, ವಾರಕ್ಕೊಮ್ಮೆ ಬಿಡುದಿದ್ರೆ ಸ್ಪ್ರಿಂಕ್ಲರ್ ಹಾಕುವಂತದ್ದು ಅಂತದ್ದು ಮಾಡಬಹುದು? ಅದು ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ, ಮಾಡೋರ್ದು ಅನುಕೂಲಕ್ಕೆ ತಕ್ಕಂಗೆ ಮಾಡಬಹುದು. ಕೆಲವರು ಈಗ ಒಂದು 30-40 ಫೂಟ್ ಅಗಲ ಹೊಡೆಯುವಂತ ಈ ಹಳ್ಳದ ಸೈಡ್ ಇದ್ದವರೆಲ್ಲ ಆ ರೀತಿ ಮಾಡ್ತಾರೆ, ದೊಡ್ಡ ದೊಡ್ಡ ಸ್ಪ್ರಿಂಕ್ಲರ್ ಅನ್ನು ಅಳವಡಿಸ್ತಾರೆ. ಅದು ನೀರು ಈಗ ನೋಡ್ರಿ, ಈ ವರ್ಷ ಹಳ್ಳಕ್ಕೆಲ್ಲ ನೀರಿಲ್ಲ, ಮಳೆಗಾಲದ ಕೊರತೆ ಆಗದೆ, ಅವಾಗ ಈಗ ಏನ್ ಮಾಡ್ತಾರೆ, ಈಗ ಮತ್ತೆ ಡ್ರಿಪ್ಪಿಗೆ ಬರಬೇಕು. ಅದಕ್ಕಾಗಿ ಡ್ರಿಪ್ಪೇ ನನ್ನ ಪ್ರಕಾರ ಒಳ್ಳೇದು ಹೇಳಿ. ಏನೋ ಗೊಬ್ಬರ ಸ್ವಲ್ಪ ಬೇಸಿಗೆಯಲ್ಲಿ ಹಾಕುವಾಗ ಕಷ್ಟ ಆಗ್ತದೆ, ಯಾಕಂದ್ರೆ ಬೇಸಿಗೆಯಲ್ಲಿ ಎಲ್ಲಾ ಕಡೆ ತಂಪಿರುವುದಿಲ್ಲಲ್ಲ, ಅವಾಗ ಗೊಬ್ಬರ ಹಾಕುದು ಕಷ್ಟ ಆಗ್ತದೆ. ಅವಾಗ ನಾವು ದೀಪಾವಳಿ ಟೈಮಿಗೂ ಅಥವಾ ಗಡಿ ಅದೇನಂತಾರಲ್ಲ ಜೂನ್ ಟೈಮಿಗೂ ಗೊಬ್ಬರ ಹಾಕಬೇಕಾಗ್ತದೆ, ಸ್ವಲ್ಪ ಸ್ಪ್ರಿಂಕ್ಲರ್ ಆದ್ರೆ ಏನೋ ಅನ್ನುವಂತ ಒಂದು ಭಾವನೆ ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ ಡ್ರಿಪ್ಪಿಂದ. ವಿಠಲ್ ಅವರೇ, ಈಗ ನೀವು ದೋಟಿ ಕೊಯ್ಲು ಮಾಡುವುದರ ಜೊತೆ ಮದ್ದು ಬಿಡುವುದರ ಜೊತೆ ಜೊತೆಗೆ ಕಬ್ಬನ್ನ ಬೀಳದು ಆಲೆಮನೆಯನ್ನು ಕೂಡ ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಅಲ್ಲೇ ಮನೆ ಮಾಡುವುದರಿಂದ ತುಂಬಾ ಆದಾಯ ಗಳಿಸಿ ನಾವು ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಂದೆ ಬಂದಿದ್ದೇವೆ. ಮೊದಲೇ ಭತ್ತ ಬೆಳೀತಿದ್ದೇವೆ, ಭತ್ತದಿಂದ ಕಬ್ಬಿಗೆ ಹೋದೇವೆ. ಕಬ್ಬಲ್ಲಿ ಅಲ್ಲೇ ಮನೆ ಮಾಡಿ ಬೆಲ್ಲ ಮಾಡಿ ಜೊನಿ ಬೆಲ್ಲ ಮಾಡಿ ಮಾರುವಾಗ ಸ್ವಲ್ಪ ಸ್ವಲ್ಪ ಭತ್ತಕ್ಕಿಂತ ಸ್ವಲ್ಪ ಇನ್ಕಮ್ ಹೆಚ್ಚಾಯ್ತು. ಇನ್ಕಮ್ ಹೆಚ್ಚಾದಾಗ ಭತ್ತ ಬೀಡ್ತಾ ಬಂದೇವೆ. ಆದ್ರೆ ಆಕ್ಚುಲಿ ಭತ್ತ ಬೇಕು, ಆದ್ರೆ ನಮ್ಗೆ ಲಾಭ ಯಾವ್ದಕ್ಕಾದಾಗ ಆ ಕಡೆ ಹೋಗ್ತಾ ಇರ್ತೇವೆ ನಾವು. ಭತ್ತ ಬಿಟ್ಟು ಅಲ್ಲೇ ಕಬ್ಬಿಗೆ ಬಂದ್ವಿ, ಕಬ್ಬಿಲ್ಲಿ ಅಲ್ಲೇ ಮನೆ ಮಾಡಿ ಜೊನಿ ಬೆಲ್ಲ ಮಾಡಿ ಮಾರಾಟ ಆಯ್ತು. 15 ವರ್ಷ ಆಯ್ತು ಈಗ ಮಾಡ್ತಿದ್ದೇವೆ. 15 ವರ್ಷಕ್ಕೆ ಏನ್ ತೊಂದರೆ ಇಲ್ಲ, ನಾವು ದುಡ್ದಿದ್ದಕ್ಕೆ ಫಲ ಬಂದದೆ. ಸ್ವಲ್ಪ ಹೇಳಿ, ಆಲೆ ಮನೆಯನ್ನ ತಯಾರಿ ಮಾಡೋದು ಹೇಗೆ, ಏನೇನು ಪೂರ್ವ ಸಿದ್ಧತೆ ಎಲ್ಲ ಬೇಕಾಗ್ತದೆ? ಪೂರ್ವ ಸಿದ್ಧತೆ ಕಬ್ಬ ಅಂತ ನೆಡುದಾಯ್ತು. ಕಬ್ಬ ನೆಟ್ಟಾಗ ಅಲೆ ಮನೆ ಗಾಣ ಬೇಕು. ಗಾಣ ಜೊತೆಗೆ ಗಾಣದಲ್ಲಿ ಏನಾದ್ರೂ ಸುಧಾರಣೆ ಆಗಿದೆಯಾ? ಗಾಣದಲ್ಲಿ ಬಹಳ ನಮ್ನೆ ಗಾಣ ಇದೆ. ನಾವು ಅನಿಸ್ತೋ ಯಂತ್ರದ ಗಾಣ ಪೋರ್ ಟೆಲ್ಲರಿಗೆ ಕೊಡುದು ದೊಡ್ಡ ಗಾಣ ಇದೆ. ಕಡೆಗೆ ಬೇರೆ ಬೇರೆ ನಮ್ನೆ ಇದೆ, ನಾವು ಬಳಸ್ತಾ ಇರೋದು ಅಂತದ್ದು. ಪವರ್ ಟೆಲ್ಲರ್ ವಿಲ್ಲರ್ ಕಳಿಸಿ ವಿಲ್ಲಿಗೆ ಹಚ್ಚುದು, ತಾಸಿಗೆ 1 ಟನ್ನು ಹಿಂಗ ನುರಿತದೆ. ಅದು ನುರಿದಾಗ 1 ಟನ್ನಿಗೆ ಸುಮಾರು 5-6 ಡಬ್ಬಿ ಬೆಲ್ಲ ಆಗ್ತದೆ. 25 ಕೆಜಿ ಜೋನಿ ಬೆಲ್ಲ ಆಗ್ತದೆ. ಕಬ್ಬಿನಿಂದ ಜೋನಿ ಬೆಲ್ಲ ತಯಾರಾಗಬೇಕು, ಬೇರೆ ಬೇರೆ ಹಂತ ಏನೇನು? ಅದು ಜೋನಿ ಬೆಲ್ಲ ಎಲ್ಲಾ ಕಡೆ ಆಗುದಿಲ್ಲ, ಆ ಭೂಮಿಗೆ ತಕ್ಕಂತೆ ಆಗ್ತದೆ. ಅಂಟು ಭೂಮಿ ಇದ್ರೆ ಅಂಟು ಜೋನಿ ಬೆಲ್ಲ ಆಗ್ತದೆ. ಹಾ, ಭೂಮಿಗೆ ತಕ್ಕಂತೆ ಇರ್ತದೆ ಅದು. ಅವರು ನಾಗರಾಜ್ ಅವರು ಮಾಡ್ತಾರೆ, ಅವ್ರಿದ ಹಂಗಾಗುದಿಲ್ಲ. ನೀವೇನ್ ಮಾಡ್ತೀರಿ? ನಮ್ದು ಭೂಮಿ ಅಂಟು, ಅಂಟು ಭೂಮಿ ಆದದಕ್ಕೆ ಅಂಟೆ ಬೆಲ್ಲ ಆಗ್ತದೆ. ಅವ್ರಿದು ಸ್ವಲ್ಪ ರವೆ ಬೆಲ್ಲ ಆಗ್ತದೆ. ಹರಳು ಭೂಮಿ ಇದ್ದಿದ್ದಕ್ಕೆ ಹರಳೆ ಬೆಲ್ಲ. ನಮ್ದು ಬೆಲ್ಲಕ್ಕೆ ಸ್ವಲ್ಪ ಡಿಮ್ಯಾಂಡ್ ಹೆಚ್ಚು ಜೋನಿ ಇದ್ದಿದ್ದಕ್ಕೆ. ಈಗ ಅಚ್ಚು ಬೆಲ್ಲಕ್ಕೂ ಈ ಜೋನಿ ಬೆಲ್ಲಕ್ಕೂ ಏನು ಗುಣಮಟ್ಟದಲ್ಲಿ ವ್ಯತ್ಯಾಸ ಉಂಟ ಹೇಗೆ? ಅಚ್ಚು ಬೆಲ್ಲಕ್ಕೂ ಮಳೆಗಾಲದಲ್ಲಿ ಸ್ವಲ್ಪ ಬರುದಿಲ್ಲ. ಒಬ್ಬೊಬ್ಬರದು ಭೂಮಿಗೆ ತಕ್ಕಂತೆ ಅದರ ಸಾರಾಂಶ ಹೇಗಿರ್ತದೆ, ಹುಳಿ ಇರ್ತದೆ ಭೂಮಿಯಲ್ಲಿ, ಅದೇ ತರ ಬೆಲ್ಲಕ್ಕೂ ಬರ್ತದೆ. ಆ ಭೂಮಿ ಹೆಂಗಿರ್ತದೆ ನೋಡ್ರಿ, ಸುಣ್ಣಾಂಶ ಹುಳಿ ಅಂಶ ಇದ್ರೆ ಬೆಲ್ಲನು ಹಂಗೆ ತಕೊಳ್ತದೆ. ಮಳೆಗಾಲದಲ್ಲಿ ಹುಳಿ ಬರುವುದು ಇರ್ತದೆ. ನಮ್ದು ಹುಳಿ ಬರುವುದಿಲ್ಲ ಅಂಟಗ್ಗಿದಕ್ಕೆ, ಒಂದೇ ನಮನೆ ಇರ್ತದೆ ಅಂಟಗ್ಗಿದಕ್ಕೆ. ಅದೇ ತುಂಬಾ ನಮ್ಗೆ ಆರ್ಥಿಕ ಇದರಲ್ಲಿ ಜೋನಿ ಬೆಲ್ಲನೇ ಸಹಕಾರ ಆಗಿದೆ. ಈಗ ಕಬ್ಬಿನ ರಸವನ್ನ ತೆಗೆದ ನಂತರ ಜೋನಿ ಬೆಲ್ಲ ತಯಾರು ಮಾಡೋದು ಹೇಗೆ? ಕಬ್ಬಿನ ಫಸ್ಟ್ ಕಬ್ಬು ರೆಡಿ ಮಾಡುದು, ಗಾಣ ಕೊಡುದು, ರಸ ತೆಗೆಯುದು, ರಸದಿಂದ ಕೊಪ್ಪರ್ಗಿಗೆ ಹಾಕುದು. ಕೊಪ್ಪರ್ಗಿ ಒಂದು ಕೊಪ್ಪರ್ಗಿ ತುಂಬಲಿಕ್ಕೆ 1-1.5 ತಾಸು ಬೇಕು. ಕಡಿಗೆ ತುಂಬಿದ ಕೂಡಲೇ ಬೆಂಕಿ ಹಾಕ್ಬೇಕು. ಬೆಂಕಿ ಸಿಪ್ಪೆಯಿಂದ ಬೆಂಕಿ ಒಬ್ಬರು ಹೊಡಿತಾ ಇರ್ಬೇಕು. ಹೊಡೆದ ನಂತರ 7-8 ತಾಸು ಕುದಿಬೇಕು. ಹಾ, ಕುದಿದ ನಂತರ ಅದು ಹಗಲಲ್ಲೇ ಮಾಡುದು. ರಾತ್ರಿ ಆದ್ರೆ ನಿದ್ದೆ ಗೆಡ್ಲಿಕ್ಕೆ ಆಗುತ್ತೆ. ಬೆಳಿಗ್ಗೆ ತುಂಬಿದ್ರೆ 5-4 ಸ್ಟಾರ್ಟ್ ನಮ್ದು ಕೆಲಸ. 7-8 ತಾಸು ಕುದಿಬೇಕು ಕಂಟಿನ್ಯೂ. ಕುದಿದ ಮೇಲೆ ಟೆಂಪರೇಚರ್ ಮೇಲೆ ಹಿಡಿತೇವೆ ನಾವು. ಮಾಮೂಲಿ ಟೆಂಪರೇಚರ್ ನೀರೆಲ್ಲ 80-90 ಟೆಂಪರೇಚರ್ ಇರ್ತದೆ. ಬೆಲ್ಲ ಆದಂಗೆ 100, 110, 115 ಹಿಂಗ್ ಟೆಂಪರೇಚರ್ ಬಂದ್ರೆ, ಲಾಸ್ಟ್ 114 ಟೆಂಪರೇಚರ್ ಬಂದ್ರೆ ಬೆಲ್ಲ ಆಯ್ತು ರೆಡಿ. ಇಳಿಸ್ಲಿಕ್ಕೆ ಅಡ್ಡಿಲ್ಲ. ನಾವು ಟೆಂಪರೇಚರ್ ಮೇಲೆ ಬೆಲ್ಲ ಮಾಡ್ತೇವೆ, ಥರ್ಮಾಮೀಟರ್ ಇಟ್ಕೊಂಡು ಬೆಲ್ಲ ಮಾಡ್ತೇವೆ. ಆಮೇಲೆ ಈಗ ಜೋನಿ ಬೆಲ್ಲ ತಯಾರಾದ ಮೇಲೆ ಅದನ್ನ ಡಬ್ಬದಲ್ಲಿ ಹಾಕುವುದು, ಬೇರೆ ಬೇರೆ ಕಿಲೋ ಲೆಕ್ಕದಲ್ಲಿ ಹಾಕ್ತೀರಿ ನೀವು? 5 ಕಿಲೋ 2 ಕಿಲೋ ಹೇಗೆ? ಹಾ, ಮಿನಿಮಮ್ 25 ಕೆಜಿ ಡಬ್ಬ. ಒಬ್ಬರಿಗೆ ಡಬ್ಬಿ ಬೇಕಂದ್ರೆ ಮಿನಿಮಮ್ 25 ಕೆಜಿ ಇರ್ತದೆ ಅದರೊಳಗೆ. ಅದು ಒಂದ್ ಡಬ್ಬಿ ತುಂಬುದು, ಕಾಟ ಆದ್ಮೇಲೆ ಇಡುದು. 25 ಕೆಜಿ ಕಾಟ ಮಾಡುದು. ಒಬ್ಬೊಬ್ಬರಿಗೆ 1 ಕೆಜಿ ಬೇಕಪ್ಪ 1 ಕೆಜಿ ಕೊಡುದು, 5 ಕೆಜಿ ಬೇಕಪ್ಪ 5 ಕೆಜಿ ಕಾಟ ಮಾಡಿ ತೂಕದ ಲೆಕ್ಕದಲ್ಲಿ ಕೊಡುದು. ಈಗ ದೀರ್ಘಕಾಲ ಅದನ್ನ ಸಂಗ್ರಹಿಸಿ ಇಡಬೇಕು, 1 ವರ್ಷ ಬಳಕೆ ಮಾಡಬೇಕು ಅಂದ್ರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟರೆ ಒಳ್ಳೇದು ಅಥವಾ ಬೇರೆ ಏನಾದ್ರು ಡಬ್ಬ ಇದೆಯಾ? ಈಗ ಪ್ಲಾಸ್ಟಿಕ್ ಡಬ್ಬ ನಡೀತಾ ಇದೆ, ಪ್ಲಾಸ್ಟಿಕ್ ಡಬ್ಬನೇ ಒಳ್ಳೇದು. ಹುಳಿ ಬರುದು ಇಲ್ಲ ಇಲ್ಲ, ಅದೇ ಹೇಳದ್ನಲ್ಲ, ಬೆಲ್ಲದ ಮಣ್ಣಿನ ಮೇಲೆ ಇರ್ತದೆ. ಮಣ್ಣು ಹೆಂಗಿರ್ತದೆ ಹಂಗೆ ಆಗ್ತದೆ ಬೆಲ್ಲ. ಅದು ಕೆಲವೊಂದು ಭೂಮಿದು ಹುಳಿ ಬರ್ತದೆ, ಕೆಲವೊಂದು ಭೂಮಿದು ಹುಳಿ ಬರುದಿಲ್ಲ. ನಮ್ ಭೂಮಿದು ಹುಳಿ ಬರುದೇ ಇಲ್ಲ. ನಾಗರಾಜ್ ಅವರೇ ಹೇಳಿ, ಈಗ ಕಬ್ಬು ಬೆಳೆಯುವಲ್ಲಿ ಏನೇನು ಸವಾಲುಗಳು ಬರ್ತಾ ಇದೆ? ಕಬ್ಬು ಬೆಳೆಯಲು ಸವಾಲನ್ನು ಅನ್ನೋದ್ರಿಂದ, ಒಂದು ನಾವು ಸಾವಯವ ರೀತಿಯಲ್ಲಿ ಕಬ್ಬನ್ನು ಬೆಳೀತಾ ಇದ್ದೇವೆ. ಅದಕ್ಕಾಗಿ ಸಾವಯವ ರೀತಿಯಲ್ಲಿ ಮಾಡಿದಾವಾಗ ಸ್ವಲ್ಪ ಬೆಳವಣಿಗೆ ಸ್ಲೋ, ಯಾವ್ದಾದ್ರು ಖರ್ಚು ಸ್ವಲ್ಪ ಹೆಚ್ಚಿಗೆ ಬರ್ತದೆ. ಅದರಲ್ಲೂ ಕೂಲಿ ಆಳುಗಳ ಸಮಸ್ಯೆ ಬಹಳ ಬರ್ತದೆ. ಈಗ ಹೊರಗಡೆ ಭಾಗದಲ್ಲಿ ಇಂಡಸ್ಟ್ರಿಗೆ ಸಕ್ಕರೆ ಮಾಡ್ಲಿಕ್ಕೆ ಕಬ್ಬಿನ ಫ್ಯಾಕ್ಟ್ರಿ ಕೊಡೋರೆಲ್ಲ ಸರ್ಕಾರಿ ಗೊಬ್ಬರದ ಮೇಲೆ ಮಾಡ್ತಾರೆ. ಅವ್ರು ಏನ್ ಮಾಡ್ತಾ ಇದಾರೆ, ಅವರು ಕೂಡ ಬೆಲ್ಲ ಮಾಡಿಕೊಂಡು ನಮ್ ಕಾಂಪಿಟೇಷನ್ ಮಾಡ್ತಾ ಇದಾರೆ. ನಾವೀಗ ಬೆಲ್ಲನ 1,000 ರೂಪಾಯಿ ಲೆಕ್ಕದಲ್ಲಿ ಡಬ್ಬಿ ಮಾರಾಟ ಮಾಡ್ತಾ ಇದ್ದೇವೆ. ಅದು ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ಕೂಲಿ ಆಳುಗಳ ಸಮಸ್ಯೆ ಹೆಚ್ಚು, ಮತ್ತೆ ರೇಟ್ ಸ್ವಲ್ಪ ಹೆಚ್ಚು ಕೂಲಿ ಆಳುಗಳು. ಅವ್ರಿಗೆ ಏನಾಗ್ತದೆ, ಸರ್ಕಾರಿ ಗೊಬ್ಬರದ ಮೇಲೆ ಮಾಡಿದಂತ ಕಬ್ಬು ಆಗಿದ್ದಕ್ಕೆ ಅದು ತಾನೇ ಸ್ವಲ್ಪ ಕಬ್ಬು ಸ್ಪೀಡ್ ನಮ್ಗಿಂತ ಹೆಚ್ಚಿಗೆ ಬೆಳವಣಿಗೆ ಆಗ್ತದೆ. ಅವಾಗ ಅವರು ನಮ್ಗೆ ಏನ್ ಮಾಡ್ತಾರೆ, ಕಾಂಪಿಟೇಷನ್ ಮಾಡ್ತಾರೆ. ಅದಕ್ಕಾಗಿ ಕಬ್ಬಿಗೂ ಕೂಡ ಬೆಲ್ಲಕ್ಕೆ ಆ ಮಟ್ಟದ ಮೊತ್ತ ವ್ಯಾಲ್ಯೂ ಬರ್ತಾ ಇಲ್ಲ. ಇದೇ ಒಂದು ದೊಡ್ಡ ಸಮಸ್ಯೆ ಆಗಿರೋದು. ಇಲ್ದಿದ್ರೆ ನಮ್ಮ ಮೊದಲೆಲ್ಲ ಈಗ ಒಂದು 2017-18 ಕೂಡ 2.5-3 ಸಾವಿರ ಮಟ್ಟ ಬೆಲ್ಲ ಹೋಗಿದ್ದುಂಟು. ಈಗಲೂ 2,000 ಉಂಟು. ಅಂದ್ರೆ ರಿವರ್ಸೇ ಬರ್ತಾ ಉಂಟು. ಬಿಟ್ರೆ ಕೂಲಿ ಆಳುಗಳ ಖರ್ಚು, ಡೀಸೆಲ್ ಖರ್ಚು, ಗೊಬ್ಬರದ ಖರ್ಚು ಎಲ್ಲ ಹೆಚ್ಚಿಗೆ ಆಗದ್ ಬಿಟ್ರೆ ಬೆಲ್ಲದ ರೇಟ್ ಹೆಚ್ಚಾಗಿಲ್ಲ. ನಾನೇ ಹೇಳುದು ಸಾವಯವ ಬೆಲ್ಲ ಆಗಿದಕ್ಕೆ ಇದು ಸ್ವಲ್ಪ ವ್ಯಾಲ್ಯೂ ಹೆಚ್ಚಾದ್ರೆ ನಮ್ಗೆ ಅನುಕೂಲ. ಇಲ್ದಿದ್ರೆ ಈ ಕಬ್ಬಿನ ಕೃಷಿಯಿಂದ ವಿಮುಖರಾಗುವಂತ ಪರಿಸ್ಥಿತಿ ಬರ್ತದೆ. ಈಗ ಬಳಕೆಯ ದೃಷ್ಟಿಯನ್ನು ನೋಡಿದ್ರೆ ಸಕ್ಕರೆ ಬಳಕೆ ಜಾಸ್ತಿ ಆಗ್ತಾ ಇದೆಯೋ ಅಥವಾ ಬೆಲ್ಲದ ಬಳಕೆ ಇದೆಯಾ ಮೊದಲಿನ ಹಾಗೆ ಇದೆಯಾ? ಬೆಲ್ಲದ ಬಳಕೆ ಕಡಿಮೆ ಆಗದೆ, ಆದ್ರೆ ಜನಸಂಖ್ಯೆ ಹೆಚ್ಚಾದ ಹಂಗೆ ಬೆಲ್ಲದ ಬಳಕೆನು ಅದೇ ರೀತಿಯಲ್ಲಿ ಆಗ್ತಾ ಇದೆ. ಆದ್ರೆ ಈಗಿನ ಕೆಲವು ಏನು ಗ್ರಾಹಕರು ಏನ್ ಮಾಡ್ತಾರೆ, ಕಡಿಮೆಯಲ್ಲಿ ಎಲ್ಲಿ ಸಿಗ್ತದೆ, ಅದು ಕ್ವಾಲಿಟಿ ಕ್ವಾಂಟಿಟಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಜನಕ್ಕೆ. ಈ ಕೆಲವಷ್ಟು ಹಳೆಯ ಜನ ಇದ್ದಾರೆ, ಇನ್ನು ಕೂಡ ಅದನ್ನೇ ಹುಡ್ಕೊಂಡ್ ಬರ್ತಾರೆ, ನಮ್ಗೆ ಅದೇ ಬೆಲ್ಲ ಬೇಕು ಮಾರೆ. ಹಾಗೇಳಿ ನಾವು ಎಷ್ಟು ರೇಟ್ ಅನ್ನು ಹೇಳಲಿಕ್ಕೆ ಆಗುದಿಲ್ಲ, ಸಾರ್ವಜನಿಕವಾಗಿ ಇರುವಂತ ರೇಟ್ ಅನ್ನೇ ಹೇಳಬೇಕು. ಅವಾಗ ಏನಾಗ್ತದೆ, ಆ ಬೆಲ್ಲಕ್ಕೆ ಜನ ಹೆಚ್ಚಾದ ಕೂಡಲೇ ಈ ಬೆಲ್ಲ ಮಾಡುವಂತ ಸಂಖ್ಯೆ ಜನ ಕಡಿಮೆ ಆದ ಕೂಡಲೇ ಆಟೋಮೆಟಿಕ್ ಆಗಿ ಈ ಒಂದು ಸಾವಯವ ಪದ್ಧತಿ ಆಲೆ ಮನೆ ಲೆಕ್ಕದಲ್ಲಿ ಮಾಡುವಂತ ಕಬ್ಬು ಕಡಿಮೆ ಆದ ಕೂಡಲೇ ಎಲ್ಲ ಕೂಡ ಅದಕ್ಕೆ ಬಾಗ್ಬಿಡ್ತಾರೆ. ಅವಾಗ ಕ್ವಾಲಿಟಿ ಬೆಲ್ಲ ಕಡಿಮೆ ಆಗ್ತದೆ ಅನ್ನೋ ನನ್ನ ಒಂದು ಅಭಿಪ್ರಾಯ. ಈಗ ಗ್ರಾಹಕರ ದೃಷ್ಟಿಯಿಂದ ನೋಡಿದಾಗ ಸಾವಯವ ಬೆಲ್ಲ ಅಂತ ಪ್ರತ್ಯೇಕಿಸಬಹುದು ಅಥವಾ ಗುರುತಿಸಬಹುದು? ಅವ್ರು ಗುರುತಿಸಬಹುದು ಸರ್. ಅವ್ರಿಗೆ ಕೆಲವು ಹಳೆ ಜನ ಇದ್ದಾರೆ, ಮುಂಚಿಂದನೂ ಮಾಡ್ತಾ ಇದ್ದವರು, ಅವ್ರು 100-100 ಕಂಡು ಹಿಡಿತಾರೆ. ಯಾಕಂದ್ರೆ ಅದು ಒಂದು 3 ವರ್ಷ ಮಟ್ಟ ಹಾಳಾಗುದಿಲ್ಲ. ಆದ್ರೆ ಇದು ಈ ಬೆಲ್ಲ 6 ತಿಂಗಳಿಗೂ ನೀರು ಮಳೆಗಾಲದಲ್ಲಿ ಒಂದ್ ರೀತಿ ನೀರ್ ಬಿಡ್ಲಿಕ್ಕೆ ಶುರು ಆಗ್ತದೆ, ಹುಳಿ ಬರ್ಲಿಕ್ಕೆ ಶುರು ಆಗ್ತದೆ. ಅದು ಕೆಲವು ಜನಕ್ಕೆ ಏನಾಗದೆ ಏನೋ ನಡೀತದೆ, ಕಡಿಮೆಯಲ್ಲಿ ಎಲ್ಲಿ ಸಿಗ್ತದೆ ಅಲ್ಲೇ ತಗೊಳ್ವ ಈ ರೀತಿ ಭಾವನೆ ಮಾಡಿಕೊಂಡು ಈ ಒಂದ್ ರೀತಿ ಇಂಡಸ್ಟ್ರಿ ಲೆಕ್ಕದಲ್ಲಿ ಮಾಡಿಕೊಂಡು ಕೆಲವಷ್ಟು ಜನ ಕಾಂಪಿಟಿಷನ್ ಮಾಡ್ತಾ ಇದ್ದಾರೆ. ಆದ್ರೆ ಕ್ವಾಲಿಟಿ ಬೇಕಾದವರು ಬಂದೇ ಬರ್ತಾರೆ ನಮ್ಮಲ್ಲಿ. ಆದ್ರೆ ಅವ್ರಿಗೆ ನಮ್ಮ ಹತ್ರ ಕಾಂಪಿಟೇಷನ್ ಕೊಡೋದು ಬಹಳ ಕಷ್ಟ ಆಗದೆ, ಯಾಕಂದ್ರೆ ಅವರು ಕಡಿಮೆಯಲ್ಲಿ ಕೊಡ್ತೇವೆ ಅಂತಾರೆ, ಅದಕ್ಕೆ ಕಡಿಮೆಯಲ್ಲಿ ಸಿಗದಲ್ಲಿ ಜನ ಓಡೋಗ್ತಾರೆ. ಈ ಒಟ್ಟಿನಲ್ಲಿ ಕೃಷಿಯನ್ನ ಒಂದು ಆರ್ಥಿಕವಾಗಿ ಲಾಭದಾಯಕವಾಗಿ ಮುಂದುವರಿಸಬೇಕಿದ್ರೆ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು? ನನ್ನ ಪ್ರಕಾರ ಸರ್, ನಾ ಎಫರ್ಟ್ ಬಹಳ ಹಾಕ್ಬೇಕು. ನಾವೇನ್ ಮಾಡ್ತೇವೆ, ಈಗ ನಾವು ಹೊರಗಡೆ ಕೆಲ್ಸಕ್ಕೆ ಹೋದಾಗ್ಲೂ ಈ ಇಂಡಸ್ಟ್ರಿ ಬೆಂಗಳೂರಲ್ಲೆಲ್ಲ ITBT ಎಲ್ಲ ಹೋಗ್ತಾರೆ, ಅವರೆಲ್ಲ 7 ಗಂಟೆ ಹೊರಗೆ ಬಿಡ್ತಾರೆ. 7 ಗಂಟೆ ಹೊರಗೆ ಬಿದ್ದವ್ರು 8 ಗಂಟೆಗೆ ಮನೆ ಬರ್ತಾರೆ ರಾತ್ರಿ. ನಾವು ಆ ರೀತಿ ಕೃಷಿಯಲ್ಲಿ ಅಲ್ಲೇ ದುಡಿತೇವೆ, ದುಡಿಯುವುದಿಲ್ಲ. ಆ ರೀತಿ ದುಡ್ದಾಗ ಮತ್ ನಾವು ಎಲ್ಲಾನು ಸರ್ಕಾರದಿಂದನೇ ಸಿಗ್ಬೇಕು, ಸಹಾಯಧನ ಸಿಗ್ಬೇಕು, ಅದೆಲ್ಲ ಇಲ್ಲ. ನಾವು ಎಫರ್ಟ್ ಅನ್ನು ಹೆಚ್ಚಾಗ್ಬೇಕು. ಈ ಕೃಷಿ ಹಂಗಾದ್ರೆ ಸಣ್ಣ ಪ್ರಮಾಣದಲ್ಲಾದ್ರೂ ನಾವು ನೋಡ್ತಾ ಇರ್ಬೇಕು. ನಾವೇನಂತೇವೆ, ಒಂದೇ ಸತಿ ಹಾಕಿದ ಕೂಡಲೇ ನಾಳೆನೇ ಸಿಗ್ಬೇಕು ಅಂತೇವೆ. ಕೃಷಿಯಲ್ಲಿ ಹಂಗಿಲ್ಲ. ಈಗ ಹೊರಗಡೆ ಹೋದಾಗ ಅನಿಸ್ತದೆ, ತಿಂಗಳಿಗೆ ಒಂದ್ಸತಿ ಪಗಾರ ಸಿಗ್ತದೆ, ಹೊರಗಡೆ ತಿರುಗಲಿ ಸಿಗ್ತದೆ, ಆಕರ್ಷಣೆ, ಆ ಆಕರ್ಷಣೆಗೆ ಜನ ಮಳ್ಳಾಗ್ತಾ ಇದ್ದ ಬಿಟ್ರೆ ಭವಿಷ್ಯ ದೃಷ್ಟಿಯಿಂದ ಕೃಷಿ ಬೇಕೇ ಬೇಕು. ಈ ಭತ್ತ ಕೃಷಿ ಇರ್ಬೋದು, ತಿನ್ಲಿಕ್ಕೆ ಅನ್ನ ಅಂತೂ ತಯಾರು ಮಾಡ್ಲಿಕ್ಕೆ ಕಂಪ್ಯೂಟರ್ ಅಲ್ಲಿ ಟೆಕ್ನಾಲಜಿಯಲ್ಲಿ ಅಂತೂ ಮಾಡ್ಲಿಕ್ಕೆ ಆಗುದೇ ಇಲ್ಲ ಸರ್. ಅದಕ್ಕಾಗಿ ನಾವು ಎಲ್ಲ ಯುವಕರು ಕೃಷಿಯತ್ತ ಬರಲೇಬೇಕು ಅನಿವಾರ್ಯ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾದವಂಗೆ ಈ ಆಹಾರ ಉತ್ಪಾದನೆ ಹೆಚ್ಚಾಗಲೇಬೇಕು. ಇಲ್ದ್ರೆ ಇವತ್ತಲ್ಲ ನಾಳೆ ನಮ್ಗೆ ದೊಡ್ಡ ಕಷ್ಟ ಇದ್ದೇ ಇದೆ. ವಿಠಲ್ ಅವರು ಹೇಳಿ, ಈಗ ಸ್ವ ಉದ್ಯೋಗವಾಗಿ ಈ ಒಂದು ದೋಟಿಯ ಉಪಯೋಗವನ್ನ ಮಾಡಬಹುದಾ? ಹೇಗೆ? ಖಂಡಿತವಾಗಿ ಉಪಯೋಗ ಮಾಡಬಹುದು. ಇಡೀ ವರ್ಷದ 12 ತಿಂಗಳನ್ನು ಕೆಲಸ ಇದೆ. ಹೇಗೆ? ಈಗ ಮದ್ದು ಹೊಡೆಯುವುದು ಈಗ ಸ್ಟಾರ್ಟ್ ಆಗದೆ, ಮಾವಿನಕಾಯಿ ಕೊಯ್ಬಹುದು, ಹಲಸು ಕೊಯ್ಬಹುದು, ಕಾಯಿ ಕೊಯ್ಬಹುದು. ಕಾಯಿ ಅಂದ್ರೆ 2-2 ತಿಂಗಳಿಗೂ ಒಂದೊಂದ್ಸತಿ ತೆಗಿದಾನೆ ಇರಬೇಕು. ಮಾಡಿದ್ರೆ ಕಾಯಿ ಕೆಲಸ ಮಾಡಬಹುದು. ಈಗ ಅಡಿಕೆ ಕೊಯ್ಯುವುದಕ್ಕೂ ಕಾಯಿ ಕೊಯ್ಯುವುದಕ್ಕೂ ಏನಾದ್ರು ವ್ಯತ್ಯಾಸ ಉಂಟು? ಹೌದೌದು. ಅಡಿಕೆ ಕೊಯ್ಯುವುದು ಸುಲಭ, ಕಾಯಿ ಕೊಯ್ಯುವುದು ಸುಲಭ ಅಲ್ಲ. ಯಾಕೆಂದ್ರೆ ಅಡಿಕೆ ಕೊನೆನೆ ಬರ್ತದೆ, ಕಾಯಿ ಹಂಗೆ ಬರುದಿಲ್ಲ. ಒಂದೊಂದೇ ಬರ್ತದೆ, ತಲೆ ಮೇಲೆ ಬೀಳುವ ಸಂಭವ ಇರ್ತದೆ. ಭಯಂಕರ ಡೇಂಜರ್ ಅಂದ್ರೆ ಕಾಯಿ ಕೊಯ್ಯೋದು. ಹೌದು. ಹೆಲ್ಮೆಟ್ ಹಾಕೊಂಡೆ ಕೊಯ್ಬೇಕು. ಆ ಕಡೆಗೆ ಆ ಕಡೆ ಬೀಳ್ತದೆ, ಕಾಲಿಗೆ ಬರ್ತದೆ. ಕೊನೆ ಕೊಯ್ದಲ್ಲ, ಕೊನೆ ಒಂದೇ ಸತಿ ಬರ್ತದೆ. ಕಾಯಿ ಕೊಯ್ದು ಭಯಂಕರ ಕಷ್ಟದಾಯಕ. ಸ್ವ ಉದ್ಯೋಗ ಮಾಡಬಹುದು. ಒಂದೊಂದು ಸೀಸನ್ಗೆ ಒಂದು ಇಲ್ಲಾಂದ್ರೆ 50-60 ಸಾವಿರ ರೂಪಾಯಿ ದುಡಿಬಹುದು. ಒಂದ್ 3 ತಿಂಗಳಲ್ಲಿ 8 ತಿಂಗಳಲ್ಲಿ ಹಿಂಗೆ ದುಡಿದ್ರೆ ಒಳ್ಳೇದು. ವಿಠಲ್ ನಾಗೇಶ್ ಗಾಂವ್ಕರ್ ಅವರೇ ಹಾಗೂ ನಾಗರಾಜ್ ಅವರೇ, ಸ್ವ ಉದ್ಯೋಗವನ್ನಾಗಿ ನೀವು ಈ ಒಂದು ದೋಟಿಯ ಒಂದು ಉಪಯೋಗವನ್ನ ಮಾಡ್ತಾ ಇದ್ರಿ. ಬಹುಶಃ ಸ್ವ ಉದ್ಯೋಗದ ಜೊತೆ ಜೊತೆಗೆ ರೈತರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆಯನ್ನ ನೀವು ಕಂಡುಕೊಂಡಿದ್ರಿ. ಹಾಗೆ ನೀವು ಆಲೆ ಮನೆಯನ್ನು ಕೂಡ ಮಾಡ್ಕೊಂಡಿದ್ರಿ, ಕಬ್ಬಿನಿಂದ ಒಂದು ಜೋನಿ ಬೆಲ್ಲವನ್ನ ಉತ್ಪಾದನೆ ಮಾಡುವಂತಹದ್ದು. ಮತ್ತು ನಾಗರಾಜ್ ಅವರು ಬಹುಶಃ ಮಿಶ್ರ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕಾರ್ಬನ್ ಫೈಬರ್ ದೋಟಿ ಬಳಕೆ ಹಾಗೂ ಮಿಶ್ರ ಕೃಷಿ ಅನುಭವದ ಕುರಿತು ಯಲ್ಲಾಪುರದ ಕನ್ನಡಗಲ್ ಗ್ರಾಮದ ವಿಠಲ್ ನಾಗೇಶ್ ಗಾಂವ್ಕರ್ ಮತ್ತು ನಾಗರಾಜ್ ಶಂಕರ್ ಕೈಟ್ಕರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು.

ಪ್ರೇಮ